ಪೆನ್ಷನ್ ನಿಂದ ಅವರ ಮನೆ ಸುರಕ್ಷಿತ. ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ, ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ. पक्षियों से तो हम खेत को बचा लेते हैं, पर इन घातक रसायनों से कैसे बचाएं? मतलब देख बेटा, तू जो ये अंधाधुंध रसायन मिलाता है ना, मिट्टी की सेहत बिगड़ने लगी है, और जब माटी ही कमजोर पड़ जाएगी तो उपज कैसे सेहतमंद होगी? अरे पहले ऐसा नहीं था, पूछना अपने बड़े बुजुर्गों से कैसे फसल लहलहाती थी, शुद्धता झलकती थी, माटी भी तंदुरुस्त और लोग भी. अरे पहली वाली बात कहां, पर हम तो सभी डाले हैं. सब नहीं, आज भी लाखों जागरूक किसान परंपरागत विधि से फसल उगा रहे हैं, पर्चा कम और उपज की कीमत भी बेहतर पा रहे हैं. सच है? रे बेटे, एक्सपीरियंस से बता रहे हैं, धूप में बाल सफेद नहीं किए हैं. ठीक है भाई, मैं भी आज से जैविक खेती शुरू करूंगा. माटी से प्रेम की परंपरा है परंपरागत खेती. ರೈತ ಬಂಧವರೇ, ಈಗ ಕೇಳಿ ಹೀಲಿಂಗ್ ಕೃಷಿ ಕುರಿತು ಶ್ರೀ ನಾಗರಾಜ್ ನಾಯಕ್ ಅವರೊಂದಿಗೆ ಸಂದರ್ಶನ. ನಮಸ್ಕಾರ ರೈತ ಬಂಧವರೇ, ಇವತ್ತಿನ ಕಿಸಾನ್ ವಾಣಿ ಗ್ರಾಮಾಂತರಂಗ ಕಾರ್ಯಕ್ರಮಕ್ಕೆ ತಮ್ಮೆಲ್ರಿಗೂ ಪ್ರೀತಿಯ ಸ್ವಾಗತ ಹಾಗೂ ನಮಸ್ಕಾರ. ರೈತ ಬಂಧವರೇ, ತಮಗೆಲ್ರಿಗೂ ಕೂಡ ಗೊತ್ತು, ತಮಗಿರುವಂತಹ ಮಾಹಿತಿಯ ಆಧಾರದ ಮೇರೆಗೆ ತಮ್ಮ ಕೃಷಿ ಜೀವನವನ್ನು ರೂಪಿಸಿಕೊಂಡು ಆ ನಿಟ್ಟಿನೊಳಗೆ ತಮಗೆ ಗೊತ್ತಿರುವಂತಹ ತಮಗೆ ಪರಿಚಿತವಾಗಿರುವಂತಹ ಬೆಳೆಗಳನ್ನು ಬೆಳೆದು ಕೃಷಿ ಉತ್ಪನ್ನಕ್ಕೆ ಒಂದಷ್ಟು ತಮ್ಮ ಕೊಡುಗೆಯನ್ನು ನೀಡುವುದರ ಮುಖಾಂತರ ರಾಷ್ಟ್ರದ ಆಹಾರ ಪ್ರಗತಿಯಲ್ಲಿ ತಮ್ಮ ಕೊಡುಗೆಯನ್ನು ತಾವು ನೀಡುತ್ತಿದ್ದೀರಿ. ಇದು ಕಾಲಾನುಕಾಲದಿಂದ ನಡೆದು ಬಂದಂತಹ ಪದ್ಧತಿಯೂ ಹೌದು. ಆದರೆ ಇತ್ತೀಚಿನ ಬದಲಾದ ದಿನಗಳಲ್ಲಿ ಬೆಳೆಯ ವೈವಿಧ್ಯತೆಯನ್ನು ನಮ್ಮ ರೈತ ಬಂಧವರು ಕಂಡುಕೊಂಡು ಆ ವೈವಿಧ್ಯತೆಯಲ್ಲಿ ವಿವಿಧ ಬೆಳೆಗಳಲ್ಲಿ ಉತ್ಪನ್ನವನ್ನು ಗಣನೀಯ ಪ್ರಮಾಣದಲ್ಲಿ ಹೆಚ್ಚಳ ಮಾಡಲಿಕ್ಕೆ ಇವತ್ತು ಬೇರೆ ಬೇರೆ ತಂತ್ರಜ್ಞಾನವನ್ನು ಮತ್ತು ಬೇರೆ ಬೇರೆ ಸಂಶೋಧಕರ ವಿಜ್ಞಾನಿಗಳ ಮಾಹಿತಿಯನ್ನು ಆಧರಿಸಿ ತಮ್ಮ ಸಾಂಪ್ರದಾಯಿಕ ಕೃಷಿಯ ಪರ್ಯಾಯವಾಗಿ ಬೆಳೆಗಳ ವೈವಿಧ್ಯತೆಯನ್ನು ಕೂಡ ಮಾಡಿಕೊಂಡಿದ್ದರೆ ಬಹಳ ಸಂತೋಷದ ವಿಚಾರ. ಇಂಥ ಒಂದು ಸಂದರ್ಭದಲ್ಲಿ ನಮ್ಮ ತರಕಾರಿ ಬೆಳೆಗಳಲ್ಲಿ ಒಂದಾದಂಥ ಮೆಣಸಿನ ಬೆಳೆಯೂ ಕೂಡ ಒಂದು. ಈ ಮೆಣಸಿನಕಾಯಿ ಇತ್ತೀಚೆಗೆ ಸಾಕಷ್ಟು ರೈತ ಬಂಧುವರು ಬೆಳೆಯೋದ್ರ ಜೊತೆಗೆ ಅದರಲ್ಲಿ ಇಳುವರಿಯನ್ನು ಹೆಚ್ಚಾಗಿ ಪಡೆದುಕೊಂಡು ಆದಾಯವನ್ನು ಕೂಡ ಗರಿಷ್ಠ ಪ್ರಮಾಣದಲ್ಲಿ ಪಡೆಯುವಂಥ ಒಂದು ಪ್ರಯತ್ನವನ್ನು ಮಾಡ್ತಿದ್ದಾರೆ. ಈ ಸಂದರ್ಭದಲ್ಲಿ ಪ್ರತಿಯೊಂದು ಬೆಳೆಗೆ ಬಾಧಿಸುವಂತ ನಮಸ್ಕಾರ. ಇವತ್ತಿನ ಕಿಸಾನ್ ಮಣಿ ಕಾರ್ಯಕ್ರಮದಲ್ಲಿ ತಮಗಾಗಿ ಒಂದು ವಿಶೇಷ ಸಂದರ್ಶನ ಇದೆ. ವಿಶೇಷ ಅಂತ ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ, ಇದರಲ್ಲಿ ಇರುವಂಥ ವಿಷಯವೇ ವಿಶೇಷವಾದದ್ದು. ಬೇರೆ ಬೇರೆ ವಿಷಯಗಳ ಮಾಹಿತಿಯನ್ನು ತಾವು ಈ ಕಾರ್ಯಕ್ರಮದಲ್ಲಿ ಮಾಡ್ಕೊಳ್ತಾ ಇರ್ತೀರಿ. ಆಗಾಗ ನಮಗೆ ತಜ್ಞರು ಸಿಕ್ಕಾಗ ವಿಶೇಷ ಮಾಹಿತಿಯನ್ನು ತಮಗೆ ತಲುಪಿಸುವಂಥ ಪ್ರಯತ್ನ ಮಾಡ್ತಾ ಇರ್ತೀವಿ. ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ನಾಗರಾಜ್ ನಾಯ್ಕ ಅವರಿದ್ದಾರೆ. ಈ ರೈತ ಬಾಂಧವರು ತಮಗೆ ಹೀಲಿಂಗ್ ಕೃಷಿ, ಶಿವಯೋಗ ಕೃಷಿ ಬಗ್ಗೆ ಮಾಹಿತಿಯನ್ನು ಮಾಡಿಕೊಡೋರಿದ್ದಾರೆ. ಬಹಳ ಆಸಕ್ತಿದಾಯಕ ವಿಷಯ ಅನ್ನಿಸ್ತಾ ಇದೆಯಲ್ಲ, ತಾವೆಲ್ಲ ಈ ಸಹಜ ಕೃಷಿ ಬಗ್ಗೆ, ಹೋಮ್ ಫಾರ್ಮಿಂಗ್ ಬಗ್ಗೆ, ಇಂಥ ಹಲವಾರು ವಿಷಯಗಳ ಬಗ್ಗೆ ಮಾಹಿತಿಯನ್ನು ಮಾಡಿಕೊಂಡಿರ್ತೀರಿ ನಮ್ಮ ಕಾರ್ಯಕ್ರಮಗಳಲ್ಲಿ. ಇವತ್ತು ತಮಗಾಗಿ ಮಾಹಿತಿ ಇದೆ ಈ ಹೀಲಿಂಗ್ ಕೃಷಿ ಬಗ್ಗೆ. ನಮಸ್ಕಾರ ನಾಗರಾಜ್ ಅವರೇ. ನಮಸ್ಕಾರ ಮೇಡಮ್. ತಮ್ಮ ಹೊಲ ಯಾವ ಊರಲ್ಲಿದೆ? ಮೇಡಮ್, ನಮ್ಮ ಹೊಲ ಬಂದ್ಬಿಟ್ಟು ಚಿಕ್ಕಜಗಳಿ ಗ್ರಾಮ, ಕೂಡ್ಲಿಗಿ ತಾಲೂಕು, ಬಳ್ಳಾರಿ ಜಿಲ್ಲಾ. ಎಷ್ಟು ಎಕರೆ? ನಮ್ಮಲ್ಲಿ 24 ಎಕರೆ ನಮ್ಮ ಟೋಟಲ್ ಹೊಲ ಇರೋದು ಮ್ಯಾಮ್. ಅದರಲ್ಲಿ ನಾವು ಬೋರ್ವೆಲ್ ಇಂದಾನೇ ನಾವು ಬೇಸಾಯ ಮಾಡ್ತಾ ಇರೋದು. ಅದರಲ್ಲಿ ನಾವು ಈಗ ಸದ್ಯ ಬೆಳೀತಾ ಇರೋದು ರೇಷ್ಮೆ ಇದೆ ಮ್ಯಾಮ್, ಅದ್ರ ಜೊತೆಗೆ ಮೆಕ್ಕೆಜೋಳ ಇದೆ, ಜೋಳ ಇದೆ. ಇಷ್ಟೆಲ್ಲ ಹೊಲ ಇರೋದ್ರಲ್ಲಿ ನಾವು 4 ಬೋರ್ವೆಲ್ ಹಾಕೊಂಡಿದ್ದೇವೆ ಮ್ಯಾಮ್. 4 ಬೋರ್ವೆಲ್? 4 ಬೋರ್ವೆಲ್ ಇದೆ. ನೀರೆಲ್ಲ ಚೆನ್ನಾಗಿ ಬಿದ್ದಿದೆ? ನೀರೆಲ್ಲ ಚೆನ್ನಾಗೇ ಇತ್ತು, ಬಿಫೋರ್ ಎಲ್ಲ ಒಳ್ಳೆ ನೀರೇ ಬರ್ತಾ ಇತ್ತು. ಈಗ ಮಳೆಗಾಲ ಯಾವಾಗ ನಮ್ಮಲ್ಲಿ ಕಡಿಮೆ ಆಯ್ತು ಅವಾಗ ಅಂತರ್ಜಲ ಕುಸಿತ ಆದಂಗೆಲ್ಲ ನಮ್ಮಲ್ಲಿ ಬೋರ್ವೆಲ್ ಅಲ್ಲಿ ನೀರು ಸಹ ಕಡಿಮೆ ಹಾಕೊಂತಾನೆ ಬರ್ತಾ ಇದೆ. ನಾಗರಾಜ್ ಅವರೇ, ತಾವೇನ್ ಕೆಲಸ ಮಾಡ್ತೀರಿ? ಮೇಡಮ್, ನಾನು ಆರೋಗ್ಯ ಇಲಾಖೆಯಲ್ಲಿ ಮರೇಮಳ್ಳಿ ಪಿ ಎಸ್ ಸಿಲಿ ಆರೋಗ್ಯ ಸಹಾಯಕನಾಗಿ ಕೆಲಸ ಮಾಡ್ತಾ ಇದ್ದೆ ನಾನು. ಜೊತೆಗೆ ಕೃಷಿಕರ ಜೊತೆಗೆ ಈ ಕೃಷಿ ಬಗ್ಗೆ ನನಗಿರುವಂತ ಉತ್ಸಾಹ ಮೊದಲಿಂದಾನು. ಹೌದೌದು, ನಾವು ಮೊದಲಿಂದಾನು ಕೃಷಿಯಲ್ಲೇ. ಮತ್ತೆ ಆ ಊರಲ್ಲಿ ಹೊಲ ಎಲ್ಲ ಯಾರು ನೋಡ್ಕೊಳ್ತಾರೆ? ನಮ್ಮ ಅಣ್ಣ ಇದ್ದಾರೆ, ನಮ್ಮ ಅತ್ತಿಗೆ ಇದ್ದಾರೆ, ನಾವು ಮೂರು ಜನ ಅಣ್ಣ ತಮ್ಮರು ಇದ್ದೀವಿ. ಅದರಲ್ಲಿ ಇಬ್ರು ಅಣ್ಣಂದ್ರು ಆ ಕೃಷಿನೇ ಮಾಡ್ತಾ ಇರೋದು. ಅದ್ರ ಜೊತೆಗೆ ನಮ್ಮ ಅತ್ತಿಗೆ ವಿಶೇಷವಾಗಿ ಈ ಒಂದು ಕೃಷಿಯಲ್ಲಿ ಹೆಚ್ಚಿನ ಒಂದು ಉತ್ಸಾಹನ ತೋರಿಸ್ತಾ ಇದ್ದಾರೆ. ಹಂಗಾಗಿ ನಾವು ಅವ್ರ ಮೇಲೇನೆ ಈ ಒಂದು ಕೃಷಿನ ಅವರೇ ಮುಂದಿದ್ದು ಕೆಲಸ ಕಾರ್ಯಗಳನ್ನು ಮಾಡ್ಕೊಳ್ತಾ ಹೋಗ್ತಾ ಇದ್ದಾರೆ. ನಾನು ಹಿಂದೆ ವಿಜಯಪುರ ಆಕಾಶವಾಣಿನಲ್ಲಿದ್ದಾಗ ಅಲ್ಲಿ ರಾಜಶೇಖರ್ ಅನ್ನೋ ಒಬ್ಬ ರೈತರನ್ನ ಮಾತಾಡಿಸಿದ್ದೆ. ಅವ್ರಿಗೆ ಕೇಳಿದ ಮೊದಲೇ ಪ್ರಶ್ನೆ ಏನು ಅಂದ್ರೆ, ಸರ್ ಹೊಲದಲ್ಲಿ ಏನ್ ಮಾಡ್ತೀರಿ ಅಂತ ಕೇಳಿದಾಗ ಅವ್ರು ಹೇಳಿದ್ದು ವಿಷಯ ಏನಂದ್ರೆ, ಒಂದೇ ಶಬ್ದದಲ್ಲಿ ಅವ್ರು ಇಡೀ ಕೃಷಿಯ ಅಧ್ಯಾತ್ಮವನ್ನು ಹೇಳಿಬಿಟ್ರು. ಅಕ್ಕರ ನಾವು ಹೊಲದೊಳಗೆ ಭಕ್ತಿ ಮಾಡ್ತೀವ್ರಿ. ಭಕ್ತಿ ಅನ್ನೋದು ಪದ ಇಡೀ ಒಂದು ಕೃಷಿ ವ್ಯಾಪ್ತಿಯನ್ನು ಇಷ್ಟು ಆಧ್ಯಾತ್ಮದ ಕಡೆಗೆ ತಗೊಂಡು ಹೋಗ್ತದಂದ್ರೆ, ಅವರು ಹೇಳಿದ್ದವತ್ತಂದ್ರೆ ಭೂಮಿಯ ಪ್ರತಿಯೊಂದು ಮಣ್ಣಿನಲ್ಲೂ ಸೂಕ್ಷ್ಮಾಣುಜೀವಿಗಳಿರ್ತವೆ, ಅವಕ್ಕೆ ನೋವಾದ್ರೆ ನಮಗೂ ನೋವಾಗ್ತದೆ. ಅದಕ್ಕೆ ನೂರಕ್ಕೆ ನೂರು ಸತ್ಯ. ಇದನ್ನ ನಮ್ಮ ಅಗ್ರಿಕಲ್ಚರ್ ಸೈಂಟಿಸ್ಟ್ ಒಪ್ತಾರೆ. ನಾಗರಾಜ್ ಅವರೇ, ನೀವು ನಿಮ್ಮ ಹೊಲದಲ್ಲಿ ಒಂದು ವಿಶೇಷ ಪ್ರಯೋಗ ಮಾಡಿದ್ರಿ ಅಂತ ಕೇಳಿಬಂದ. ಹೌದು ಮೇಡಮ್, ನಾವು ಹೀಲಿಂಗ್ ಕೃಷಿ ಪದ್ಧತಿಯನ್ನ ಅಳವಡಿಸಿಕೊಂಡಿದ್ದೀವಿ. ಹೀಲಿಂಗ್ ಪದ್ಧತಿ ಕೃಷಿ ಇದು ಮಾಡ್ತಾ ಇದ್ದೀವಿ. ಏನು ಹಾಗಂದ್ರೆ ಸರ್, ಹೀಲಿಂಗ್ ಅಂದ್ರೆ? ಹೀಲಿಂಗ್ ಅಂದ್ರೆ ಏನ್ ಮೇಡಮ್, ಈಗ ನಾವು ಈ ಮಣ್ಣಿನ ಒಂದು ಏನು ಗುಣಮಟ್ಟನ ನಾವು ನೋಡ್ಕೊಳ್ಳುವಂತ ಪದ್ಧತಿ. ನಾವೀಗ ಏನಾಗ್ತಾ ಇದೀವಿ ಅಂದ್ರೆ, ನಮಗೆ ಗೊತ್ತಿದೆ ನಾವೇನು ಹಾಕ್ತಿದ್ದೀವಿ ಅಂತ ಹೇಳ್ಬಿಟ್ಟು, ಆದ್ರೂ ನಾವು ಯೂರಿಯಾ ಹಾಕಲೇಬೇಕು, ನಮ್ಮಲ್ಲಿ ಸಿಗುವಂಥ ಎಲ್ಲ ಕಾಂಪೋಸ್ಟ್ ಗೊಬ್ಬರನೂ ಹಾಕ್ತಾ ಇದ್ದೀವಿ. ಅದರಿಂದ ಮಣ್ಣಿನ ಗುಣಮಟ್ಟ ಹಾಳಾಗ್ತಾ ಇದೆ, ಅದರ ಜೊತೆಗೆ ಮಣ್ಣಿನ ಸವಕಳಿ ಆಗ್ತಾ ಇದೆ. ಹೌದ್ರ? ಆಮೇಲೆ ಅದು ಒಂದು ರೀತಿ ಬಂಜರನ ಮಾಡ್ತಾ ಇದ್ದೇವೆ ನಾವು ಇಂಡೈರೆಕ್ಟ್ಲಿ. ಅದು ನಮಗೆ ಗೊತ್ತಿದ್ರೂ ಸಹ ಅದನ್ನು ಅನಿವಾರ್ಯ ಅದು, ಯಾಕಂದ್ರೆ ನಮಗೆ ಈ ಒಂದು ಬೇರೆ ಬೇರೆ ಪದ್ಧತಿಗಳ ಬಗ್ಗೆ ನಮಗೆ ಅದರ ಒಂದು ಮಾಹಿತಿ ಸಿಗ್ತಾ ಇಲ್ಲ, ಅದಕ್ಕೆ ಸರಿಯಾದ ತರಬೇತಿನೂ ನಮಗೆ ಸಿಗ್ತಾ ಇಲ್ಲ. ನೀವು ಹೊಲದಲ್ಲೆಲ್ಲ ರಾಸಾಯನಿಕಗಳನ್ನು ಬಳಸ್ತೀರಿ? ಹೌದು, ಮೊದಲೆಲ್ಲ ರಾಸಾಯನಿಕನೇ ಬಳಸಿದ್ದು. ಬಟ್ ಈಗ ನಾವು 29 ಮಾರ್ಚ್ ಅಲ್ಲಿ 2018 ಅವಾಗ ನಾವು ಶಿವಯೋಗ ಕೃಷಿ ಶಿಬಿರನ ಮಾಡಿದ್ದು. ಬೆಂಗಳೂರಿಂದ ನಾವು ಕರೆಸ್ಬಿಟ್ಟು ಅವರಿಗೆ, ಆ ಒಂದು ರೈತರಿಗೆ ಈ ರೀತಿ ಒಂದು ಶಿವಯೋಗ ಕೃಷಿ ಕಾರ್ಯಕ್ರಮ ಇದೆ, ನೀವೆಲ್ಲ ಬರ್ರಿ, ಇದನ್ನ ಒಂದು ತರಬೇತಿನ ತಗೊಳ್ರಿ, ನಿಮಗೆ ಅದರಿಂದ ಬಹಳ ಲಾಭ ಆಗತ್ತೆ ಅಂತ ಹೇಳ್ಬಿಟ್ಟು ನಾವು ರೈತರನ್ನೆಲ್ಲ ಕನ್ವಿನ್ಸ್ ಮಾಡಿ ನಮ್ಮ ತೋಟದಲ್ಲೇ ಈ ಒಂದು ಕೃಷಿ ಶಿಬಿರನ ಮಾಡಿದ್ದು ತೋಟದಲ್ಲೇ. ಈಗ ನೀವು ಈ ಹೀಲಿಂಗ್ ಪದ್ಧತಿಯಿಂದ ಗಿಡಗಳಿಗೆ ಒಂದು ಶಕ್ತಿಯನ್ನು ತುಂಬುವಂತ ಪ್ರಯತ್ನ ಮಾಡ್ತೀರಿ. ಇದರಲ್ಲಿ ಎನರ್ಜಿ ಅಂತ ಹೇಳ್ತೇವೆ ಮ್ಯಾಮ್, ಅದನ್ನ ಲೈಫ್ ಫೋರ್ಸ್. ಯಾಕಂದ್ರೆ ನಾವು ಜೀವಂತ ಇರಬೇಕಾದ್ರೆ ನಮಗೂ ಲೈಫ್ ಫೋರ್ಸ್ ಎನರ್ಜಿ ಬೇಕು, ಹೌದಲ್ವಾ? ಅದೇ ರೀತಿ ಸಸ್ಯಕ್ಕೂ ಸಹ ಜೀವ ಇದೆ, ಮಣ್ಣಿಗೂ ಸಹ ಜೀವ ಇದೆ. ಸೊ ಆ ಜೀವ ಅದಕ್ಕೆ ಪರ್ಮನೆಂಟ್ ಆಗಿ ಇರಬೇಕು ಅಂದಾಗ ಮಾತ್ರ ಅದು ಯಾವುದೇ ಬೆಳೆ ನಾವು ಎಷ್ಟು ಹೇಳ್ತೀವಿ ಅಷ್ಟು ದ್ವಿಗುಣವಾಗಿ ಲಾಭ ಸಿಕ್ಕುತ್ತೆ ರೈತರಿಗೆ. ಆದರೆ ಇತ್ತೀಚಿನ ದಿನಗಳಲ್ಲಿ ಏನಾಗಿದೆ ಅಂದರೆ, ನಾವು ಹೆಚ್ಚೆಚ್ಚು ರಸಗೊಬ್ಬರನ ಹಾಕ್ಬಿಟ್ಟೆ ನಾವು ಒಂದು ಇಳುವರಿ ತೆಗಿತೀವಿ ಅನ್ನೋ ಒಂದು ನಮ್ಮ ತಲೆ ಒಳಗೆ ಕೂತ್ಕೋಬಿಟ್ಟಿದೆ. ಆದರೆ ಅದರಿಂದ ಸಾಧ್ಯನೇ ಇಲ್ಲ. ಯಾಕಂದರೆ ಯಾರು ಸ್ವಲ್ಪ ಅಶಕ್ತಿ ಇರ್ತಾನೆ ಆತನ ಮೇಲೆ ಎಲ್ಲರೂ ಪ್ರಯೋಗ ಮಾಡೋದು. ಅದೇ ರೀತಿ ನಮ್ಮ ಬೆಳೆನೂ ಅದೇ ರೀತಿ ಆಗಿರೋದು. ಬೆಳೆ ಉತ್ಕೃಷ್ಟವಾಗಿ ಬೆಳೆದಿರ್ತದಷ್ಟೇ ಹೊರತು ಅದರಲ್ಲಿ ಲೈಫ್ ಫೋರ್ಸ್ ಎನರ್ಜಿ ಇರೋಂಗಿಲ್ಲ. ಲೈಫ್ ಫೋರ್ಸ್ ಎನರ್ಜಿ ಯಾವಾಗ ಇರೋಂಗಿಲ್ಲ, ಬೆಳೆ ಮುಂದೆ ಚೆನ್ನಾಗಿರುತ್ತೆ, ಆಮೇಲೆ ಕಾಯಿನೂ ಚೆನ್ನಾಗಿ ಬರುತ್ತೆ. ಅದಾದಮೇಲೆ ಶುರು ಆಗುತ್ತೆ ಅದಕ್ಕೆ ಬೇರೆ ಬೇರೆ ಕೀಟಬಾಧೆಗಳು ಶುರು ಆಗುತ್ತೆ. ಅದ್ರ ಜೊತೆಗೆ ಇದ್ದಕ್ಕಿದ್ದಂಗೆ ಆ ಹೊಸ ಹೊಸ ಒಂದು ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ಸ್ ಹೇಳ್ಬೋದು, ವೈರಲ್ ಇನ್ಫೆಕ್ಷನ್ಸ್ ಹೇಳ್ಬೋದು ಆ ಒಂದು ಬೆಳೆಗೆ ಬರುವಂಥದ್ದು. ಇದಕ್ಕೆ ತಮಗೆಲ್ಲ ಗೊತ್ತಿದೆ, ಸೈಂಟಿಸ್ಟ್ ಇದನ್ನು ಪ್ರೂವ್ನು ಮಾಡಿದ್ದಾರೆ. ಯಾಕಂದರೆ ಅದಕ್ಕೆ ಆ ಒಂದು ಸಸ್ಯಕ್ಕೆ ಲೈಫ್ ಫೋರ್ಸ್ ಎನರ್ಜಿ ಇದ್ದಾಗ ಮಾತ್ರ ಅದು ಎಲ್ಲದನ್ನು ಮೆಟ್ಟಿ ನಿಂತು ಅದು ತನ್ನ ಇದು ಬೆಳೆ ಬರಲಿಕ್ಕೆ ಸಾಧ್ಯ ಉಂಟು. ಬಿಕಾಸ್ ಆಫ್ ಇಮ್ಯೂನ್ ಸಿಸ್ಟಮ್, ನಮ್ಮ ಬಾಡಿ ಒಳಗೆ ಹೆಂಗೆ ಡಿಫೆನ್ಸಿವ್ ಮೆಕ್ಯಾನಿಸಮ್ ಸೇಮ್ ಅದೇ ರೀತಿ ಆ ಒಂದು ಸಸ್ಯದಲ್ಲಿ ಇರೋದು. ಆದರೆ ನಾವು ಅದನ್ನು ಮಾಡ್ತಾ ಇಲ್ಲ. ನಮ್ಮ ಆಕಾಶವಾಣಿಗೆ ಮಾಲತಿಬಾಯಿ ಅಂತ ಒಬ್ಬರ ಅಜ್ಜಿ ಬಂದಿದ್ರು ಸಂದರ್ಶನಕ್ಕೆ. ಆ ಅಜ್ಜಿ ಈ ವಯಸ್ಸು 90 ಈ ವಯಸ್ಸಿನಲ್ಲೂ ಇಷ್ಟು ಉತ್ಸಾಹ, ಇಷ್ಟು ಶಕ್ತಿ, ನಿಮಗೆ ಹೆಂಗದ ಅಜ್ಜಿ ಅಂತ ಕೇಳಿದಾಗ ಆ ಅಜ್ಜಿ ಏನು ಹೇಳಿದ್ರು, ನಾವೆಲ್ಲ ಗಟ್ಟಿ ಕಾಳು ತಿಂದು ಬೆಳೆದವರವ, ನೀವೆಲ್ಲ ಪಳ್ಳನ್ನು ಕಾಳು ತಿಂತೀರಿ, ಅದಕ್ಕೆ ನಿಮ್ಗೆ ಶಕ್ತಿ ಇಲ್ಲ. ಅಲ್ಲ, ನಿಜವಾಗ್ಲೂ ಸತ್ಯನೇ ಮೇಡಮ್ ಅದು. ಯಾಕಂದರೆ ನಾವೇನೀಗ ಊಟ ಮಾಡ್ತಾ ಇದ್ದೀವಿ ಅದರಲ್ಲಿ ಯಾವುದೇ ಪೋಷಕಾಂಶಗಳು ಸಿಗ್ತಾ ಇಲ್ಲ ನಮಗೆ. ಯಾಕೆ ಸಿಗ್ತಾ ಇಲ್ಲ ಅಂದರೆ, ಸಂಪೂರ್ಣ ರಾಸಾಯನಿಕಯುಕ್ತ ಆಗಿದೆ, ಸಂಪೂರ್ಣವಾಗಿ ಅದರಲ್ಲಿ ಪೆಸ್ಟಿಸೈಡ್ಸನ್ನು ಬಳಸ್ತಾ ಇದೆ. ಇನ್ನೂ ಮುಂದೆ ಬಂದ್ಬಿಟ್ಟಿದೆ ನಾವು, ವಿ ಕ್ಯಾನ್ ಯೂಸಿಂಗ್ ವಿಡಿಸೈಡ್ ಅಂದರೆ ಈ ಒಂದು ಕಳೆನ ನಾಶ ಮಾಡೋ ಸಲುವಾಗಿ ಬೆಳೆ ಇನ್ನೂ ಒಳಗೆ ಮೊಳಕೆಯಲ್ಲಿ ಇರಬೇಕಾದ್ರೆ ನಾವು ಅದ್ರ ಮೇಲೆ ಸ್ಪ್ರೇ ಮಾಡ್ತಾ ಇದ್ದೀವಿ. ಕಳೆ ನಾಶಕ ಅಂತ ಹೇಳ್ಬಿಟ್ಟು. ಹಂಗಾದಾಗ ಏನಾಗುತ್ತೆ, ಆ ಒಂದು ಭೂಮಿಯ ಗುಣಮಟ್ಟನೂ ಕಡಿಮೆ ಆಗುತ್ತೆ. ನಾವು ಬೆಳೀತಾ ಇರುವಂಥ ಆ ಒಂದು ಬೆಳೆ ಒಳಗೆ ಯಾವುದೇ ಒಳ್ಳೆ ಒಂದು ಪ್ರೋಟೀನ್ಸ್ ಆಗಲಿ ವಿಟಮಿನ್ಸ್ ಆಗಲಿ ಬೇರೆ ಬೇರೆ ಇದು ಇರಲಿಕ್ಕೆ ಚಾನ್ಸಸ್ಸೇ ಇಲ್ಲ. ನಾವು ಊಟ ಮಾಡ್ತಿದ್ದೀವಿ ಅಷ್ಟೇ, ಅಂದರೆ ನಾವು ಉಣ್ತಾ ಇದ್ದೀವಿ ಅನ್ನೋವಂಥ ಒಂದು ಫೀಲಿಂಗಲ್ಲಿ ಊಟ ಮಾಡ್ತಿದ್ದೀವಿ ಹೊರತು ನಮಗೆ ಅದರಲ್ಲಿ ಆ ಲ್ಯಾಬಿಗೆ ಟೆಸ್ಟಿಗೆ ಕಳಿಸ್ದಾಗ ಗೊತ್ತಾಗುತ್ತೆ. ತಮ್ಗೆ ಗೊತ್ತಿರ್ಬೋದು ಕೆಲವೊಂದು ಪದಾರ್ಥಗಳನ್ನು ಬೇರೆ ದೇಶದವರು ಅದನ್ನು ತಗೋತಾ ಇಲ್ಲ, ಅದು ವಾಪಸ್ಸು ಬಂದಿದೆ. ಅದರಲ್ಲಿರುವಂಥ ಒಂದು ರಾಸಾಯನಿಕನ ಅವ್ರು ಲ್ಯಾಬಲ್ಲಿ ಚೆಕ್ ಮಾಡಿಬಿಟ್ಟು ಎಷ್ಟೋ ಸಲ ನಮ್ಮಲ್ಲಿ ನಾವೇನು ರಫ್ತು ಮಾಡಿರುವಂಥ ದವಸ ಧಾನ್ಯಗಳನ್ನು ನಾವು ವಾಪಸ್ ತಗೊಂಡಿದ್ದೀವಿ. ಅದರಿಂದ ಸಾಕಷ್ಟು ನಮಗೆ ಲಾಸ್ ಆಗಿದೆ ರೈತರಿಂದ ಖರೀದಿ ಮಾಡಿ. ನಮ್ಮ ರೈತ ಬಾಂಧವರಿಗೆ ಇದು ಹೇಳಿ, ಈ ಹೀಲಿಂಗ್ ಕೃಷಿ ಅಂದರೆ ಏನು, ಇದನ್ನು ಹೆಂಗೆ ಮಾಡ್ತೀರಿ ಮೇಡಮ್? ಇದು ಅಗದಿ ಸುಲಭ ಇರುವಂಥ ಒಂದು ಕೃಷಿ ಪದ್ಧತಿ. ಇದಕ್ಕೆ ನಾವು ಒಂದು ದಿನದ ತರಬೇತಿನ ಕೊಡ್ತಾ ಇದ್ದೀವಿ. ಇದು ಉಚಿತವಾಗಿ ಕೊಡುವಂಥ ಒಂದು ಶಿವಿಯ ಕೃಷಿ ಪದ್ಧತಿ. ಇದಕ್ಕೆ ರೈತರಿಂದ ನಾವು ಯಾವುದೇ ರೀತಿ ಫೀಸನ್ನಾಗಲಿ ಮತ್ತೊಂದಾಗಲಿ ಏನನ್ನು ನಾವು ಚಾರ್ಜ್ ಮಾಡೋಂಗಿಲ್ಲ. ನಮ್ಮಲ್ಲಿ ಪ್ರಾಚೀನ ಪದ್ಧತಿ ಇದು, ಇದು ಏನು ಹೊಸದಲ್ಲ. ಆ್ಯಕ್ಚುಲಿ ಇದು ನಮ್ಮಲ್ಲಿ ಮೊದಲೇನು ಮಾಡ್ತಾ ಇದ್ವಿ ಕೃಷಿ ಪದ್ಧತಿ, ಅದರ ಒಂದು ಹೈಬ್ರಿಡ್ ಅಂತ ಹೇಳ್ಬೋದು. ಯಾಕಂದ್ರೆ ನಾವು ಬಿಟ್ಟೋಗಿದೆ ಅದು, ನಮ್ಮಲ್ಲಿ ಆ ಒಂದು ಪದ್ಧತಿ ಎಲ್ಲಿ ಬಿಟ್ಟೋಗಿತ್ತು ಅದನ್ನು ನಾವು ಮತ್ತೆ ಅದನ್ನು ಹೊಂದಿಸ್ತಾ ಇದ್ದೀವಿ, ಅದನ್ನು ಜೋಡಿಸ್ತಾ ಇದ್ದೀವಿ. ಅದು ಬಿಟ್ಟರೆ ಇದರಲ್ಲಿ ಏನು ಹೊಸದು ಯಾವುದಿಲ್ಲ. ನಮ್ಮ ಸಪ್ತಋಷಿ ಪರಂಪರೆಯಿಂದ ಬಂದಿರುವಂಥ ಈ ಕೃಷಿ ಪದ್ಧತಿ, ಅವರಲ್ಲಿ ಇರುವಂಥ ಡಿ ಎನ್ ಎನೇ ನಮ್ಮ ಬಾಡಿ ಒಳಗೆ ಇರೋದು, ಹೌದ್ರಾ? ಆದರೆ ಒಂದು ವಿಷಯ ನಾನು ಹೇಳಲಿಕ್ಕೆ ಇಚ್ಛೆಪಡ್ತೇನೆ, ಸದ್ಯದಲ್ಲಿ ನಮ್ಮ ಯಾವುದೇ ಒಬ್ಬ 100ಕ್ಕೆ 100 ಅಂಕ ತಗೊಳ್ಳುವಂಥ ವಿದ್ಯಾರ್ಥಿಯಲ್ಲಿ ಬರೀ 3% ಡಿ ಎನ್ ಎ ಮಾತ್ರ ಆ್ಯಕ್ಟಿವ್ ಆಗಿರ್ತದೆ. ಅದರ ಜೊತೆಗೆ ಆತನ ಒಂದು ಬ್ರೈನ್ ಸ್ಟಿಮ್ಯುಲೇಷನ್ಸ್ ಅಂತ ಏನು ಹೇಳ್ತೀವಿ ನಾವು, ಆತನಲ್ಲಿ ಬರೀ 3% ಮಾತ್ರ ಆ್ಯಕ್ಟಿವ್ ಆಗಿರ್ತದೆ, ಅದು ಕೆಲಸ ಮಾಡುತ್ತೆ. ದಿಸ್ ಈಸ್ ಎನ್ ಪ್ಯೂರ್ ಸೈನ್ಸ್. ಶಿವಿಯ ಕೃಷಿ ಅಂದರೆ ಸೈನ್ಸ್ ಬಿಯಾಂಡ್ ದ ಸೈನ್ಸ್. ಎಲ್ಲಿ ಸೈನ್ಸ್ನ ಕೊನೆ ಆಗುತ್ತೆ ಅಲ್ಲಿಂದ ಮುಂದುವರೆದಂಥ ಒಂದು ಅಧ್ಯಾಯ ಇದು ಶಿವಿಯ ಕೃಷಿ. ಇದನ್ನು ನಾವು ಕೃಷಿಗೆ ಒಂದೇ ಬಳಸ್ಕೊಂಡಿಲ್ಲ, ಇದರ ಜೊತೆಗೆ ನಮ್ಮಲ್ಲಿ ಇರುವಂಥ ವೈದ್ಯಕೀಯ ಪದ್ಧತಿಗೂ ಸಹ ಇದರ ಒಂದು ತರಬೇತಿನ ಡಾಕ್ಟರ್ಸಿಗೆ ಕೊಟ್ಬಿಟ್ಟು ಇದನ್ನು ಗುಣಪಡಿಸೋ ರೀತಿಯಲ್ಲಿ ಇದನ್ನು ಅಳವಡಿಸಿದ್ದಾರೆ. ನಮ್ಗೆ ಈ ಒಂದು ಶಿವಯೋಗ ಒಂದು ಏನು ಸಿಸ್ಟಮ್ ಇದೆ ಇದರಲ್ಲಿ, ನಾವು ಕಿಸಾನ್ ಅಂದರೆ ರೈತರಿಗೆ ಮಾತ್ರ ಇದು ಉಚಿತವಾಗಿ ಕೊಡ್ತಾ ಇರೋದು ಈ ಒಂದು ತರಬೇತಿನ. ನಾಗರಾಜವ್ರೆ, ನಮ್ಮ ರೈತ ಬಾಂಧವರಿಗೆ ನೀವು ಈ ಹೀಲಿಂಗ್ ಕೃಷಿ ಅಂದರೆ ಏನು, ಇಲ್ಲಿ ಏನು ಕ್ರಮಗಳು, ಏನು ಕೆಲಸ ಮಾಡುತ್ತೆ? ಇದರಲ್ಲಿ ಕೆಲಸ ಮಾಡುವಂಥದ್ದು ಅಗದಿ ಸುಲಭ ಆಗಿರುವಂಥ ವಿಧಾನ ಮೇಡಮ್. ಇದರಲ್ಲಿ ನಾವು ಅವರಿಗೆ ನಮ್ಮ ಗುರುಗಳಿಂದ ಒಂದು ದೀಕ್ಷಾ ಕಾರ್ಯಕ್ರಮ ತರಬೇತಿ ಕಾರ್ಯಕ್ರಮ ಇರುತ್ತೆ. ಅದರಲ್ಲಿ ಅವರಿಗೆ ಒಂದು ಮಂತ್ರನ ಹೇಳ್ಕೊಡ್ತಾರೆ. ಆ ಮಂತ್ರನ ತಾವು ಬೆಳಿಗ್ಗೆ ಎದ್ದ ಕೂಡಲೇ, ಸೂರ್ಯ ಉದಯ ಆದ ಕೂಡಲೇ ಆ ಒಂದು ಮಂತ್ರನ ಜಪ ಮಾಡುವಂಥದ್ದು, ಅದನ್ನು ನಾವು ಮಹಾಮೃತ್ಯುಂಜಯ ಮಂತ್ರ ಅಂತ ಹೇಳ್ತೀವಿ. ಅದು ಓಂ ರೂಂ ಝೂಂ ಸ ಅನ್ನುವಂಥ ಈ ಒಂದು 4 ಅಕ್ಷರ. ಇದಕ್ಕೆ ನಾವು ಯಾವ ಒಂದು ಪಾಂಡಿತ್ಯನ ತಗೊಳ್ಳೋವಂಥ ಅವಶ್ಯಕತೆ ಇಲ್ಲ. ನಮ್ಮ ಸಾದಾ ಸೀದಾ ರೈತರು ಸಹ ಇದನ್ನು ಕಲಿಬೋದು. ನಾವು ಅಲ್ಲೇ ಶಿಬಿರದಲ್ಲೇ ಒಂದು 21 ಅವರಿಗೆ ಅವರು ಇದರಿಂದ ಉಚ್ಚಾರಣೆ ಮಾಡಿಸ್ತೀವಿ. ಅವರ ರೈತರು ಇದನ್ನ ಹೀಲಿಂಗ್ ಕೃಷಿ ಅಂದ್ರೆ ಇದನ್ನ ಯಾವ ರೀತಿ ಅಳವಡಿಸ್ಕೊಳ್ಬೇಕು ಹೊಲದಲ್ಲಿ? ಇಲ್ಲ, ಹೊಲದಲ್ಲಿ ಇದನ್ನ ಮಾಡಬಹುದು. ಅವರಿಗೆ ಟೈಮ್ ಇಲ್ಲ ಅಂದ್ರೆ ನಾವು ಮನೆಯಲ್ಲೇ ಕುತ್ಕೊಂಡು ಈ ಒಂದು ಹೀಲಿಂಗ್ ಶಿವಯೋಗ ಶಕ್ತಿ ಅಂತ ಏನು ಹೇಳ್ತಾ ಇದ್ದೇವೆ ನಾವು, ಇದನ್ನ ನಾವು ಮನೆಯಲ್ಲೇ ಕುತ್ಕೊಂಡು ಆ ಒಂದು ಹೊಲಕ್ಕೂ ಸಹ ಈ ಒಂದು ಶಕ್ತಿನ ಕಳಿಸ್ಬಹುದು. ಆ ಒಂದು ಅವರಿಗೆ ನಾವು ಟ್ರೈನಿಂಗ್ ಅನ್ನ ಹೇಳ್ಕೊಡ್ತೀವಿ. ಅಂದ್ರೆ ಇಲ್ಲಿ ಸಾಧನೆ ಮುಖ್ಯ. ಹಾ, ಸಾಧನೆ ಇದರಲ್ಲಿ ಏನಂದ್ರೆ ನಾವು ಮನೆಯಲ್ಲಿ ಕೆಲಸ ಕಾರ್ಯದ ಜೊತೆಗೆ ನಾವು ಹೊಲದಲ್ಲೇ ಕೆಲಸ ಮಾಡ್ತೀವಿ, ಅದರ ಜೊತೆಗೆ ಇದನ್ನು ಸಹ ನಾವು ಅಭ್ಯಾಸ ಮಾಡಿದಾಗ, ಇದಕ್ಕೆ ನಾನು ಒಂದು ಸಣ್ಣ ಎಕ್ಸಾಂಪಲ್ ಹೇಳಲಿಕ್ಕೆ ಬಯಸ್ತೀನಿ ಮ್ಯಾಮ್. ಇದರಲ್ಲಿ ನಾವು 21 ಆ ಒಂದು ಹೊಲದಲ್ಲಿ ಜಪಾನ ಮಾಡಿದಾಗ ನಾವು ಮೊದಲು ಮಣ್ಣು ಪರೀಕ್ಷೆ ಮಾಡಿಸುವಂಥದ್ದು. ಯಾಕಂದರೆ ತಮಗೆಲ್ಲ ಗೊತ್ತಿದೆ ಇದು ಟೆಕ್ನಿಕಲಿ ಅಂದರೆ ನಾವು ವೈಜ್ಞಾನಿಕವಾಗಿ ಇದನ್ನು ಸಾಬೀತುಪಡಿಸುವಂಥ ಒಂದು ಪದ್ಧತಿ, ಮಣ್ಣಿನ ಪರೀಕ್ಷೆ ಮಾಡುವಂಥದ್ದು. ತದನಂತರ 21 ಆದಮೇಲೆ ನಾವು ಆ ಮಣ್ಣನ್ನು ಮತ್ತೆ ಪರೀಕ್ಷೆಗೆ ಕಳಿಸುವಂಥದ್ದು. ಆವಾಗ ನಮಗೆ ಅದರಲ್ಲಿ ಜೀವಾಣುಗಳ ಒಂದು ವ್ಯತ್ಯಾಸವನ್ನು ಕಾಣ್ತಾ ಇದ್ದೀವಿ. ಈಗ ತಾವೆಲ್ಲ ನೋಡಿರ್ಬೋದು, ನಮ್ಮ ಯಾವ ಹೊಲದಲ್ಲೂ 1-2 ಹೊಲನ್ನು ಹುಡುಕಾಡಿದ್ರೂ ಸಿಕ್ಕಲ್ಲ, ಇದು ಸತ್ಯ. ಅದೇ ನಾವು ಈ ಒಂದು ಫಾರ್ಮಿಂಗನ್ನು ಮಾಡಿದಾಗ, ಶಿವಿಯ ಕೃಷಿ ಮಾಡಿದಾಗ, ನೀವು ಎಲ್ಲಿ ನೋಡ್ತೀರಲ್ಲಿ ಈ ಎರೆಹುಳನ ಉತ್ಪನ್ನ ಆಗ್ತಾ ಇದೆ, ನಾವು ಅದಕ್ಕೇನು ಮಾಡಂಗಿಲ್ಲ. ಈಗ ನೀವು ಮಾರ್ಚ್ನಿಂದ ಇದನ್ನ ಕಲಿತು ನಿಮ್ಮ ಹೊಲದಲ್ಲಿ? ನಾವು ಮಾರ್ಚಲ್ಲೇ ಇದನ್ನ. ಈಗ ನಿಮ್ಮ ಹೊಲ ಹೇಗಿತ್ತು, ಈಗ ಹೇಗಿದೆ? ಈಗ ನಾವು ಮೊದಲಿಗೂ ಈಗ ಕಂಪ್ಯಾರಿಟಿವ್ ಮಾಡಿದ್ರೆ ನಮ್ಮಲ್ಲಿ ಒಂದು ಬೋರ್ವೆಲ್ಲಲ್ಲಿ ತುಂಬ ನೀರು ಕಡಿಮೆ ಆಗಿಬಿಟ್ಟಿತ್ತು, ಅದೇನೂ ಗೊತ್ತಿಲ್ಲ ಆಟೋಮೆಟಿಕ್ಲಿ. ಆವಾಗ ನಾವು ಕೆಲವೊಂದು ಇದನ್ನು ಸಹ ನಾವು ಕಡಿಮೆ ಮಾಡಿದ್ದೆ, ಯಾಕಂದರೆ ನೀರು ಎಷ್ಟು ಸಾಕಾಗಿ ಹರಿತದೆ ಅಷ್ಟು ಮಾತ್ರ ನಾವು ಹೊಲ ಮಾಡಲಿಕ್ಕೆ ಸಾಧ್ಯ ಅದ. ಈ ಒಂದು ಆಧ್ಯಾತ್ಮದ ಜೊತೆಗೆ ಕೃಷಿಕರಿಗೂ ಸಹ ಇದು ಲಾಭ ಇದೆ. ನಮ್ಮ ಹೊಲದಲ್ಲಿ ಆಗಿರುವಂಥ ಬದಲಾವಣೆಗಳು ಹೇಳಲಿಕ್ಕೆ ಬಯಸ್ತೇನೆ. ಅದರಲ್ಲಿ ಏನಾಗಿದೆ, ನಮ್ಮಲ್ಲಿ ಈಗ ಎಲ್ಲಿ ನೋಡಿದ್ರು ಎರೆಹುಳನ ಸಂತತಿನ ಕಾಣ್ತಾ ಇದ್ದೀವಿ, ಮೊದಲು ಇದ್ದಿಲ್ಲ. ಅದರ ಜೊತೆಗೆ ಮಣ್ಣಿನ ಒಂದು ಪರಿವರ್ತನೆ ಆಗಿದೆ, ಮಣ್ಣು ಸ್ಮೂತ್ ಆಗಿದೆ, ಮಣ್ಣು ಅಗದಿ ಸಾಫ್ಟ್ ಆಗಿದೆ. ನೀರಿನ ಪ್ರಮಾಣ, ಮೊದಲು ನಾವೇನು ಆಯಿಸ್ತಾ ಇದ್ದೀವಿ ನೀರು, ಈಗ ವಾರದಲ್ಲಿ ಎರಡು ಹಾಕ್ತಾ ನೀರನ್ನು ನಾವು ಆಯಿಸ್ತಾ ಇದ್ದೀವಿ, ಈಗ ಒಂದು ನೀರು ಹಾಯಿಸಿದರೆ ಸಾಕು ಆ ಬೆಳೆ ಚೆನ್ನಾಗಿ ಬೆಳೀತಾ ಇದೆ. ಯಾಕಂದರೆ ನಾವು ನೀರು ಹಾಸ್ತುವಂಥ ಪ್ರಮಾಣನೂ ಸಹ ಕಡಿಮೆ ಆಗಿದೆ, ಅದರ ಜೊತೆಗೆ ಇಳುವರಿನೂ ನಮಗೆ ಎರಡು ಪಟ್ಟು ಬರ್ತಾ ಇದೆ. ನಾವೇನು ಈಗ ಮೊದಲು ಫಾರ್ಮಿಂಗ್ ಮಾಡ್ತಾ ಇದ್ದಿದ್ದಕ್ಕೂ, ಗೊಬ್ಬರ ಹಾಕಿಬಿಟ್ಟು ಬೆಳೆಸ್ತಾ ಇದ್ದಿದ್ದಕ್ಕೂ ಈಗೂ ನಮಗೆ ಎರಡು ಪ್ರಮಾಣದಲ್ಲಿ ಬರ್ತಾ ಇದೆ. ನಾವು ಏನು ಎಕ್ಸ್ಪೆಕ್ಟ್ ಮಾಡ್ತಿದ್ವಲ್ಲ, ನಮಗೆ ಇಷ್ಟು ಪರ್ಸೆಂಟ್ ಬರ್ಬೋದು, 10 ಕ್ವಿಂಟಲ್ ಬರ್ಬೋದು ಅಂತ ಏನು ಅಂದ್ಕೊಂಡಿದ್ವಿ, ಅದು ನಮಗೆ 20 ಕ್ವಿಂಟಲ್ ಆಗಿ ಬರ್ತಾ ಇದೆ. ಜೋಳ ಆಮೇಲೆ ನಾವು ಲಾಸ್ಟಲ್ಲಿ ಮಿಡಿ ಸೌತೆ ಹಾಕಿದ್ವಿ ಮ್ಯಾಮ್. ಮಿಡಿ ಸೌತೆ ಹಾಕಿದ್ದು ಅದು ಒಂದೇ ತಿಂಗಳು ಬೆಳೆ, ತಮಗೆಲ್ಲ ಗೊತ್ತಿರ್ಬೋದು. ಸಣ್ಣದು ಬರುತ್ತೆ, ಅದು ಔಷಧಿಗೆ ಉಪಯೋಗ ಮಾಡ್ತಾರೆ, ಕೆಲವರು ಊಟಕ್ಕೂ ಬಳಸ್ತಾರೆ. ಉಪ್ಪಿನಕಾಯಿ ಆ ರೀತಿ ಬೇರೆ ಬೇರೆ ತಮಗೆ ಅನುಗುಣವಾಗಿ ಅದನ್ನೆಲ್ಲ ಉಪಯೋಗ ಮಾಡ್ತಾರೆ. ಅದು ನಾವು 1 ತಿಂಗಳಲ್ಲಿ ನಮಗೆ ಅದು ಸುಮಾರು 70,000 ನಮಗೆ ಆ ಒಂದು ಬೆಳೆಯೋದು ಒಂದು ಟೋಟಲ್ ಕಾಸ್ಟನ್ನು ನಾವು ಬೆಳೆದಿದ್ದೇವೆ. ಅದನ್ನು ಪ್ರತಿ ದಿವಸನೂ ಬಿಡಿಸ್ಬೇಕು ನಾವು ಕಾಯಿನ. ಅದು ಎಷ್ಟು ಸಣ್ಣದಿರುತ್ತೆ ಅದಕ್ಕೆ ಅಷ್ಟು ವ್ಯಾಲ್ಯೂ ಜಾಸ್ತಿ. ಅದು 1 ಕಿಲೋ ಬಂದುಬಿಟ್ಟು 30 ರೂಪಾಯಿ 35 ರೂಪಾಯಿ, ಆ ದಿನದ ಒಂದು ದರ ಏನಿರುತ್ತೆ ಅದಕ್ಕೆ ಅನುಗುಣವಾಗಿ ನಮಗೆ ಆ ಪ್ರೈಸನ್ನು ಕೊಡ್ತಾರೆ. ಹಾಗಾಗಿ ನಾವು 1 ತಿಂಗಳಲ್ಲಿ ನಾವು ಆ ಒಂದು ಬೆಳೆಯಲ್ಲಿ ಲಾಭನ ಪಡ್ಕೊಂಡಿದ್ದೀವಿ. ಅದರ ಜೊತೆಗೆ ಮೇಡಮ್, ಈಗ ನಾವೇನು ರೇಷ್ಮೆ ಕೃಷಿ ಮಾಡ್ತಾ ಇದ್ದೀವಿ, ಅದರಲ್ಲಿ ಹುಳದ ಒಂದು ಸಾಯುವಿಕೆನ ನಾವು ತಡೆಗಟ್ಬೋದು. ಯಾಕಂದರೆ ಅದರಲ್ಲಿ ಲೈಫ್ ಫೋರ್ಸ್ ಎನರ್ಜಿ ತುಂಬ ಚೆನ್ನಾಗಿ ಬರುತ್ತೆ. ಅದಕ್ಕೆ ಆ ಹುಳ ಇನ್ನೂ ಸಣ್ಣದಿರಬೇಕಾದ್ರೇ, ಮೊಟ್ಟೆ ಏನಿರುತ್ತಲ್ಲ ಮೊಟ್ಟೆ ಆದಮೇಲೆ ಅದು ಒಂದು 5-6 ದಿವಸಕ್ಕೆಲ್ಲ ಏನಾಗುತ್ತೆ, ಅದು ಆವಾಗ ಏನಾದರೂ ವ್ಯತ್ಯಾಸ ಆಯಿತು, ಇನ್ಫೆಕ್ಷನ್ಸ್ ಆಯಿತು ಅಂದರೆ ಅದು ಆಟೋಮೆಟಿಕ್ಲಿ ಅದರ ಒಂದು ಗುಣಮಟ್ಟ ಕಡಿಮೆ ಆಗುತ್ತೆ. ನಾವು ಅನ್ಕೊಂಡಂಥ ಇಳುವರಿ ಬರೋಲ್ಲ. ಆಮೇಲೆ ಅದನ್ನು ನಾವು ಸಾಕಿದರೂ ಸಹ ನಮಗೆ ಲಾಭ ಸಿಗ್ಲಿಕ್ಕೆ ಸಾಧ್ಯವೇ ಇಲ್ಲ, ಯಾಕಂದರೆ ಇಳುವರಿ ಆಟೋಮೆಟಿಕ್ಲಿ ತಗ್ಗ ಹೋಗುತ್ತೆ. ಈಗ ನೀವು ಹೇಳಿದ್ರೆ ಜಪ ಮಾಡ್ತೀವಿ ಹೀಲಿಂಗ್ ಕೃಷಿಯಲ್ಲಿ ಅಂಥೇಳಿ. ಹೌದು ಮೇಡಮ್. ಜಪ ಅಂತಂದರೆ ಅಲ್ಲಿ ಹೊಲದಲ್ಲಿ ಹೋಗಿ ಕೂತ್ಕೊಂಡು ಮನೆ ಜನರೆಲ್ಲ ಮಾಡ್ತೀರಾ ಅಥವಾ ಒಬ್ರು ಇಬ್ರು ಅಷ್ಟೇ ಜನ? ಸೂರ್ಯೋದಯ ಸೂರ್ಯಾಸ್ತ ಆ ಥರ ಏನಾದ್ರು ಇರುತ್ತೆ? ಹೌದು ಹೌದು ಮೇಡಮ್. ಇದರಲ್ಲಿ ವಿಶೇಷ ಏನಂದರೆ ಶಿವಯೋಗ ಕೃಷಿನ ಗಂಡ ಹೆಂಡತಿ ಮಕ್ಕಳು ಯಾರಾದರೂ ಆಗಿರ್ಬೋದು, ಮನೆ ಮಂದಿ ಎಲ್ಲನೂ ಹೋಗಿ ಸಹ ಆ ಒಂದು ಶಿಬಿರನ ಪಡ್ಕೊಬರ್ಬೋದು. ನಮ್ಮ ಹೊಲದಲ್ಲಿ ಮಾಡ್ತಾವಂಥ ಕ್ರಮ ಏನಾಗಿದೆ ಮ್ಯಾಮ್ ಅಂದರೆ, ನಮ್ಮಲ್ಲಿ ನಮ್ಮ ಅತ್ತಿಗೆ ಬೆಳಿಗ್ಗೆನು ಸಾಯಂಕಾಲ ಎರಡು ಹೊತ್ತು ಮಾಡ್ತಾ ಇದ್ದಾರೆ. ಅಂದ್ರೆ ನಿಮ್ಮ ಹೊಲ ಇಷ್ಟು ದೊಡ್ಡದು, ವಿಸ್ತಾರವಾದಂತ ಹೊಲ ಇದೆ? ಹೌದು. ಪ್ರತಿಯೊಂದು ಎಕರೆ ಹೊಲದಲ್ಲಿ ಹೋಗ್ತೀರಾ ಅಥವಾ ಒಂದೇ ಕಡೆಗೆ ಕುತ್ಕೊಳ್ಳುವಂತದ್ದು? ಇಡೀ ಹೊಲಕ್ಕೆ ಶಕ್ತಿ ಹಾಕುವಂತದ್ದು ಇದ್ರಲ್ಲಿ ಬಹಳ ಸುಲಭ ಆಗಿದೆ ಮ್ಯಾಮ್. ಈಗ ಯಾಕಂದ್ರೆ ಈಗ ರೈತರ ಅಂದ್ಕೊಳ್ಳೆ ಸಂಸಾರ ಅಂದ್ಕೊಳ್ಳೆ ನಾವು ದಿವಸನೂ ಹೊಲದಲ್ಲೇ ಇರ್ತೀವಿ, ಅಥವಾ ನಮಗೇನಾರು ಬೇರೆ ಕೆಲಸ ಕಾರ್ಯಗಳು ಅಂತ ಅಥವಾ ಮದುವೆ ಅಥವಾ ಏನೋ ಒಂದು ಫಂಕ್ಷನ್ ಇತ್ತು, ಬೇರೆ ಊರಿಗೆ ಹೋಗುವಂತ ಟೈಮ್ ಬಂದಾಗ ನಾವು ಬೆಳಿಗ್ಗೆನೆ ಎದ್ಕೊಳ್ಳೆ ಯಾವುದೇ ಊರಾಗಿರ್ಬೋದು, ನಾವು ಸೂರ್ಯನ ಬಿಟ್ಟಂತೂ ಎಲ್ಲೂ ಹೋಗಲ್ಲ. ಈ ಶಕ್ತಿನ ಸೂರ್ಯನ ಮೇಲೆ ಕಳಿಸುವಂಥದ್ದು, ಈಗೇನು ನಾವು ತಗೋತೀವಲ್ಲ ಶಿವಯೋಗ ಶಕ್ತಿ ಅಂದ್ಕೊಳ್ಳೆ, ಅದು ನಮ್ಮ ಕೈ ಒಳಗೆ ಬಂದ್ಬಿಡುತ್ತೆ. ಆ ಕೈ ಒಳಗೆ ಬಂದಿರೋಂಥ ಶಕ್ತಿನ ಸೂರ್ಯನ ಮೇಲೆ ಹಾಕುವಂಥದ್ದು, ಸೂರ್ಯನಿಂದ ನಮ್ಮ ಹೊಲಗಳಿಗೆ ಆ ಶಕ್ತಿನ ಕಳಿಸುವಂಥದ್ದು. ನಾನಿರೋದು ಹೊಸಪೇಟೆಯಲ್ಲಿ, ಆದರೂ ಸಹ ನಮ್ಮ ಹೊಲಕ್ಕೆ ನಾ ದಿವಸ ಆ ಶಕ್ತಿನ ಕಳಿಸ್ತಾ ಇದ್ದೀವಿ. ಆ ಒಂದು ಸೂರ್ಯ ಉದಯ ಆದ ಕೂಡಲೇ ನಾವು ಆ ಶಕ್ತಿನ, ಯಾಕಂದರೆ ಆವಾಗ ಆ ಒಂದು ಬಂಗಾರದ ಬಣ್ಣದ ಶಕ್ತಿ ಜಾಸ್ತಿ ಇರುತ್ತೆ. ಹಾಗಾಗಿ ಆ ಒಂದು ಟೈಮನ್ನು ನಾವು ಎಷ್ಟು ಉಪಯೋಗ ಮಾಡ್ಕೊತೀವಿ ಅಷ್ಟು ನಮಗೆ ಲಾಭದಾಯಕ. ಇದಕ್ಕೆ ಯಾವುದೇ ರೀತಿ ಶ್ರಮ ಇಲ್ಲ, ನಾವೇನು ಸಹ ಇದಕ್ಕೇನು ನಾವು ದುಡ್ಡು ಹಾಕುವಂಥದ್ದೇನಿಲ್ಲ. ನಾವು ಕುತ್ಕೊಳ್ಳೋದೇ ಒಂದು ಶ್ರಮ, ನಾವೇನು ಅರ್ಧ ತಾಸು ಕುತ್ಕೊಂಡೇನು ಆ ಒಂದು ಜಪಾನ ಮಾಡ್ತಾ ಇದ್ದೀವಿ, ಅದು ಒಂದೇ ಶ್ರಮ, ಅದು ಬಿಟ್ಟರೆ ಬೇರೆ ಏನೂ ಇರಂಗಿಲ್ಲ. ಈಗ ನಿಮ್ಮ ಹೊಲದಲ್ಲಿ ಗೊಬ್ಬರ ಏನು ಬಳಸಲ್ಲ? ಇಲ್ಲ, ಗೊಬ್ಬರ ಎಲ್ಲ ಬಳಸೋದು ಬಂದ್ ಮಾಡಿದ್ದೇವೆ ನಾವೀಗ. ಉಳುಮೆ ಎಲ್ಲ ಮಾಡ್ತೀವಿ? ಉಳುಮೆ ಮಾಡ್ತಾ ಇದ್ದೀವಿ. ಆಮೇಲೆ ಆ ಮಣ್ಣಿನ ಒಂದು ಫಲವತ್ತತೆನೂ ಸಹ ಚೇಂಜ್ ಆಗಿದೆ. ಆಮೇಲೆ ಮೊದಲೆಲ್ಲ ಮಣ್ಣು ಏನಾಗ್ಬಿಟ್ಟಿತ್ತು ಅಂದರೆ ಫುಲ್ ಮುಳ್ಳು ಮುಳ್ಳಾಗಿತ್ತು, ಯಾಕಂದರೆ ನಾವು ನೀರು ಹಾಸಿದ ಕೂಡಲೇ ಏನಾಗುತ್ತೆ ಮಣ್ಣಿನ ಗುಣಮಟ್ಟ ಕಡಿಮೆ ಆಗುತ್ತೆ ಮ್ಯಾಮ್, ವಿಶೇಷವಾಗಿ ಬೋರ್ ನೀರು. ಯಾಕಂದರೆ ನೀರಿಂದು ಕ್ವಾಲಿಟಿನೂ ಒಂದೇ ರೀತಿ ಇರೋಂಗಿಲ್ಲ. ಉಪ್ಪು ನೀರಾಗಿತ್ತು ಅಂದರೆ ನಾವು ಬೇಸಾಯ ಮಾಡೋದು ಅಥವಾ ಕೃಷಿ ಮಾಡೋದು ಭಾಳ ಕಷ್ಟಕರ, ಯಾಕಂದರೆ ಆ ನೀರು ಆ ಮಣ್ಣನ್ನ ಗುಣಮಟ್ಟನೇ ಹಾಳು ಮಾಡುತ್ತೆ. ನಾಗರಾಜ್ ಅವರು, ಈಗ ಈ ಹೀಲಿಂಗ್ ಕೃಷಿಯಲ್ಲಿ ಹಲವಾರು ವಿಧಾನಗಳಿವೆ. ಕೆಲವು ರೈತರು ಸಂಗೀತವನ್ನು ಇಲ್ಲಿ ಬಳಸ್ಕೊಳ್ತಾರೆ, ಸಂಗೀತದ ವಿವಿಧ ರಾಗಗಳನ್ನು, ಬೆಳಗಿನ ಹೊತ್ತಿನ ರಾಗ, ಸಂಜೆಯ ರಾಗ, ಆ ಥರ ಎಲ್ಲ ತಮ್ಮ ಹೊಲಗಳಲ್ಲಿ ಸ್ಪೀಕರ್ಗಳನ್ನು ಹಾಕಿ ಸಂಗೀತವನ್ನು ತಮ್ಮ ಬೆಳೆಗಳಿಗೆ ಕೇಳಿಸಿ ಆ ಹೀಲಿಂಗ್ ಕೃಷಿಯನ್ನು ಮಾಡುವಂಥ ರೈತರಿದ್ದಾರೆ. ಇನ್ನು ಕೆಲವರು ತಮ್ಮ ದನದ ಕೊಟ್ಟಿಗೆಗಳಲ್ಲಿ ಕೊಳಲಿನ ನಾದವನ್ನು ದನಗಳಿಗೆ ಕೇಳಿಸಿ ಅವು ಹಾಲು ಜಾಸ್ತಿ ಕೊಡ್ತವೆ ಸಂಗೀತ ಕೇಳಿದರೆ ಅಂತ ಹೇಳುವಂಥ ಪ್ರಯೋಗ ಮಾಡಿದಂಥ ರೈತರು ಕೂಡ ಇದ್ದಾರೆ. ಇದು ನೂರಕ್ಕೆ ನೂರು ಸತ್ಯ ಮೇಡಮ್. ಯಾಕಂದ್ರೆ ಯಾವುದೇ ಒಂದು ವಸ್ತು ಕ್ರಿಯೇಟ್ ಆಗ್ಬೇಕಂದ್ರೆ ಅದಕ್ಕೆ ನಮ್ಮಲ್ಲಿ ವೈಜ್ಞಾನಿಕವಾಗಿ E=mc² ಅಂತೀವಿ. ಇ ಅಂದ್ರೆ ಎನರ್ಜಿ, ಎನರ್ಜಿ ಫಾರ್ಮೇಶನ್ ಆಗ್ಬೇಕಂದ್ರೆ ಒಂದು ವೈಬ್ರೇಷನ್ ಬೇಕು. ಸೊ ಇದೇ ವೈಬ್ರೇಷನ್, ನಾವೇನ್ ಜಪ ಮಾಡ್ತೀವಲ್ಲ ಅದೇ ವೈಬ್ರೇಷನ್. ಆ ವೈಬ್ರೇಷನ್ನಿಂದಾನೆ ಆ ಒಂದು ಶಕ್ತಿ ಬರುತ್ತೆ. ಆ ಶಕ್ತಿಯಿಂದನೇ ನಾವು ಈ ಒಂದು ಮ್ಯಾಟರ್ ಅಥವಾ ಒಂದು ವಸ್ತುವನ್ನು ಕ್ರಿಯೇಟ್ ಮಾಡುವಂಥದ್ದು. ಇದು ನೈಸರ್ಗಿಕವಾಗಿ ಬರುವಂಥ ಒಂದು ಶಕ್ತಿದಾಯಕವಾಗಿರುವಂಥ ಒಂದು ಕ್ರಿಯೆ. ಇದು ವೈಜ್ಞಾನಿಕವಾಗಿ ತಮಗೆಲ್ಲನೂ ಗೊತ್ತಿದೆ. ಐನ್ಸ್ಟೈನ್ ಅವರು ಈ ಒಂದು ಇದನ್ನು ಹೇಳ್ಕೊಟ್ಟಿದ್ದು. ಅದರ ಜೊತೆಗೆ ಕ್ವಾಂಟಮ್ ಥಿಯರಿಯೊಳಗೂ ಸಹ ಇದನ್ನೇ ಹೇಳೋದು. ಯಾವುದೇ ಒಂದು ವಸ್ತು ಬರಬೇಕು ಅಂದರೆ ಅದಕ್ಕೆ ಒಂದು ವೈಬ್ರೇಷನ್ ಇರಲೇಬೇಕು. ವೈಬ್ರೇಷನ್ ಇದ್ದಾಗ ಮಾತ್ರ ಶಕ್ತಿ ಬರುತ್ತೆ. ಶಕ್ತಿ ಬಂದಾಗ ಮಾತ್ರ ನಾವು ವಸ್ತು ಉತ್ಪಾದನೆ ಮಾಡ್ಲಿಕ್ಕೆ ಸಾಧ್ಯ ಇದೆ. ಈಗ ನಮ್ಮ ಜೀವನದಲ್ಲೂ ಈ ಪದ್ಧತಿ ಇರ್ತದೆ. ಉದಾಹರಣೆಗೆ ಹೇಳಬೇಕಂದ್ರೆ ಈಗ ಯಾವುದೋ ಸಂದರ್ಭಗಳಲ್ಲಿ ನಮ್ಮ ತಂದೆ ತಾಯಿ ಹಿರಿಯರು ನಮ್ಮ ಮನೆಯ ದೇವರು ಅಥವಾ ನಾವು ನಂಬಿದಂಥ ಗುರುಗಳು ಅವ್ರನ್ನ ಯಾರನ್ನಾದರೂ ನೆನೆಸ್ಕೊಂಡ್ರೆ ಕಷ್ಟಕಾಲದಲ್ಲಿ ಕಷ್ಟ ಪರಿಹಾರ ಆದಂಗೆ ಅನ್ನಿಸ್ತದೆ. ಇನ್ನೋ ಸಂಕಟಗಳಾದಾಗ ಮನಸ್ಸಿನಲ್ಲಿ ದುಗುಡುಗಳಿದ್ದಾಗ ಯಾವುದೋ ಟೆನ್ಷನ್ ಇದ್ದಾಗ ಅವ್ರು ನೆನಪು ಮಾಡಿಕೊಂಡ್ರೆ ಆ ಟೆನ್ಷನ್ ಎಲ್ಲ ಹೋಯಿತು ಈ ಭಾವ ಇರ್ತದೆ. ಇಲ್ಲಿ ಏನು ಮುಖ್ಯವಾಗಿ ಆಗೋದಂದ್ರೆ ಅವರ ಶಕ್ತಿ ನಮ್ಮ ಹತ್ರ ಬರೋದು ನೆನೆದಾಗ. ಇಲ್ಲಿ ಅವರಿಗೂ ನಮಗೂ ಒಂದು ಸರಳವಾದಂಥ ಆತ್ಮೀಯವಾದಂಥ ಭಾವನೆಗಳು ಬೇಕು. ಇದನ್ನೇ ನೀವು ನಿಮ್ಮ ಹೊಲದಲ್ಲಿಯೇ ಬೆಳೆಗಳ ಜೊತೆಗೆ ರೂಢಿಸ್ಕೊಳ್ಳಿ. ಬೆಳೆಗಳ ಜೊತೆಗೆ, ಯಾಕಂದ್ರೆ ಅದು ಸಹ ನಮ್ಮ ಜೊತೆಗಿರುವಂತ ಒಂದು ಬೆಳೆ. ಬಹಳ ಸೂಕ್ಷ್ಮ ಜೀವಿ ಅದು, ಅಗದಿ ಸೂಕ್ಷ್ಮ. ನಾವು ಮಕ್ಕಳನ್ನ ಯಾವ ರೀತಿ ಲಾಲನೆ ಪಾಲನೆ ಮಾಡ್ತೀವಿ, ಎಳೆ ಮಗುನ ನಾವು ಎಷ್ಟು ಸೂಕ್ಷ್ಮವಾಗಿ ಅದಕ್ಕೆ ಮೆತ್ತಿಗಿರುವಂತ ಹಾಸಿಗೆಯನ್ನ ಇಟ್ಟಿರ್ತೀವಿ, ಆ ಮಗುವಿಗೆ ಯಾವುದೇ ರೀತಿ ತೊಂದರೆ ಆಗ್ಲಾರ್ದಂಗ ನೋಡ್ಕೋತೀವಿ. ಆದ್ರೆ ನಾವು ಕೃಷಿ ಒಳಗೆ ಅದನ್ನ ಮಾಡ್ತಾ ಇಲ್ಲ. ನಾವು ಕಾಂಪೋಸ್ಟ್ ಗೊಬ್ಬರನ ಅಥವಾ ಡಿ ಎ ಪಿನ ಹಾಕ್ಬಿಟ್ರೆ ನನಗೆ ಚೆನ್ನಾಗಿ ಬೆಳೆ ಬರುತ್ತೆ ಅನ್ನೋದು ನಮ್ಮ ಮೈಂಡಲ್ಲಿ ಉಳ್ಕೊಬಿಟ್ಟಿದೆ. ಅದರಿಂದ ಏನಾಗಿದೆ ಅಂದ್ರೆ ಯಾವುದೇ ಒಂದು ಸೂಕ್ಷ್ಮವಾಗಿರುವಂಥ ವಸ್ತುನ ನಾವು ಎಷ್ಟು ಸೂಕ್ಷ್ಮವಾಗಿ ಅದನ್ನು ಉಪಯೋಗ ಮಾಡ್ತೀವಿ ಅದರ ಜೊತೆಗೆ ನಾವು ಏನು ಹೊಂದಾಣಿಕೆ ಅಂತೀವಲ್ಲ, ಆ ಹೊಂದಾಣಿಕೆ ಇದ್ದಾಗ ಮಾತ್ರ ಅದು ಒಳ್ಳೆಯ ಒಂದು ಪ್ರತಿಫಲ ಬರಲಿಕ್ಕೆ ಸಾಧ್ಯ ಉಂಟು. ಒಂದು ಕಥೆ ನೆನಪಾಗ್ತಿದೆ, ಈ ತತ್ವಜ್ಞಾನಿಗಳು ಜಿಡ್ಡು ಕೃಷ್ಣಮೂರ್ತಿ ಅನ್ನೋ ಹೆಸರನ್ನ ಕೇಳಿರ್ಬೋದು. ಅವರು ತಮ್ಮ ಗೆಳೆಯರ ಮನೆಗೆ ಒಂದು ಸಾರಿ ಹೋಗಿದ್ರಂತ. ಹೋದಾಗ ಅವ್ರ ಮನೆ ಅಂಗಳದಲ್ಲಿ ಒಂದು ಮಾವಿನ ಮರ ಇತ್ತಂತ. ಅವರು ಮಾವಿನ ಮರ ಸುಮ್ಮನೆ ನಿಂತಿತ್ತು, ಎಷ್ಟು ದೊಡ್ಡ ಗಿಡ ಅದಲ್ಲ, ಎಷ್ಟು ಹಣ್ಣು ಬಿಡ್ತದೆ ಅಂತ ಸಹಜವಾಗಿ ತಮ್ಮ ಮಿತ್ರರಿಗೆ ಕೇಳಿದರು. ಅವ್ರು ಹೇಳಿದ್ರು, ಇಲ್ಲ ಈಗ ಹಚ್ಚಿ ಇಷ್ಟು ವರ್ಷ ಆಯಿತು, ಇಷ್ಟು ದೊಡ್ಡದಾಗಿ ಬೆಳೆದು ನಿಂತರು ಒಂದು ಕಾಯಿ ಬಿಡ್ತಾ ಇಲ್ಲ, ಅದನ್ನು ಈ ವರ್ಷ ಕಡಿಸಿ ತೆಗೆಸ್ಬಿಡ್ಬೇಕಂತ ವಿಚಾರ ಮಾಡೀನಿ ಅಂತ ಅವ್ರ ಫ್ರೆಂಡ್ ಹೇಳಿದರು. ಅವಾಗ ಇವ್ರಿಗೆ ಬೇಜಾರಾಯ್ತು, ಇಷ್ಟು ದೊಡ್ಡ ಗಿಡ, ಇಷ್ಟೊಂದು ಹಸಿರು ಎಲೆಗಳು, ಅದರಲ್ಲಿ ಎಷ್ಟು ಪಕ್ಷಿಗಳಿಗೆ ಜಾಗ, ಇಷ್ಟೆಲ್ಲ ಸುಂದರವಾದಂಥ ಒಂದು ನಿರ್ಮಿತಿ ಇದ್ದರೂ ಸಹಿತ ಇದು ಫಲ ಕೊಡ್ತಾ ಇಲ್ಲ ಅನ್ನೋ ನೋವಲ್ಲ ಅದರ ನಿರ್ನಾಮಕ್ಕೆ ಕಾರಣ ಅಂಥೇಳಿ ಬೇಜಾರಾಯ್ತಂತೆ. ಅದಕ್ಕೆ ಅವರು, ಇಲ್ಲ ಒಂದು ವರ್ಷ ನನಗೆ ಅವಕಾಶ ಕೊಡು, ನಾನು ಹೇಳೋವರೆಗೂ ಅದನ್ನು ಕಡಿಬೇಡ ಅಂತ ಮಿತ್ರನಿಗೆ ಮನವಿ ಮಾಡಿಕೊಂಡ್ರು. ಅವ್ರ ಮನೆಗೆ ಹೋಗಿ ದಿನಾಲೂ ಆ ಗಿಡದ ಹತ್ರ ಹೋಗಿ ಆ ಗಿಡದ ಮೈ ಮೇಲೆಲ್ಲ ಕೈ ಆಡಿಸಿ, ಅಂದರೆ ಅದರ ರೆಂಬೆ ಕೊಂಬೆ ಎಲೆಗಳು ಅದ್ರ ಮೇಲೆ ಕೈ ಆಡಿಸಿ, ಯಾಕಪ್ಪ ಇಷ್ಟು ಎತ್ತರ ಬೆಳೆದು ನಿಂತಿದೀಯ ನೀನು, ಯಾಕೆ ಕಾಯಿಗಳನ್ನು ಬಿಡ್ತಾ ಇಲ್ಲ, ನೋಡು ನಿನ್ನ ಮಾಲೀಕ ನಿನ್ನ ಕಡ್ದು ಹಾಕ್ಬಿಡ್ತಾನೆ, ಈ ಥರ ಮಾಡಬೇಡ, ಕಾಯಿ ಬಿಡು, ಕಾಯಿ ಹಣ್ಣು ಇರಬೇಕು ನಿನ್ನಲ್ಲಿ, ಪರಿಪೂರ್ಣತೆ ಬರಬೇಕಲ್ಲ ಅಂತ ಹೇಳಿ ಅದು ಕ್ರಮಿಸ್ತಿದ್ರಂತೆ. ನಾನು ಆ ವರ್ಷ ಆ ಗಿಡ ಕಾಯಿ ಬಿಡ್ತು. ಅದೇ ಮೇಡಮ್, ಇದು ಹೀಲಿಂಗ್ ಅಂತ. ಎಸ್, ಯಾಕಂದ್ರೆ ಇದರಲ್ಲಿ ಅನ್ಯೋನ್ಯತೆ ಆತ್ಮೀಯತೆ ಅಂತ ಹೇಳ್ತೀವಿ. ಆ ಒಂದು ಮರಕ್ಕೆ ಆ ಆತ್ಮೀಯತೆ ಸಿಗ್ತಾ ಇದ್ದಿಲ್ಲ, ಹೌದ್ರ, ಅವಾಗ ಏನಾಗತ್ತೆ ಆಟೋಮೆಟಿಕ್ಲಿ ಅದರಲ್ಲಿರುವಂತ ಲೈಫ್ ಫೋರ್ಸ್ ಎನರ್ಜಿ ಕಡಿಮೆ ಆಗತ್ತೆ, ಅವಾಗ ಅದಕ್ಕೆ ಫಲ ಕೊಡುವಂತ ಒಂದು ಶಕ್ತಿನ ಕಡಿಮೆ ಆಗ್ಬಿಟ್ಟಿರ್ತದೆ, ಹಂಗಾಗಿ ಫಲ ಬರ್ಲಿಕ್ಕೆ ಸಾಧ್ಯತೆನೇ ಇಲ್ಲ. ಅದನ್ನೇ ನಾವು ಅದ್ರ ಜೊತೆಗೆ ರಮಿಸಿದಾಗ ಅದಕ್ಕೆ ನಾವು ಆ ಒಂದು ಸಂಗೀತ ಕೇಳಿಸುವಂಥದ್ದು, ತಾವು ಹೇಳಿದ್ರೆ ಸಂಗೀತದ ಮುಖಾಂತರ, ಇದರಲ್ಲೂ ಅದೇ ಪದ್ಧತಿನೇ. ಯಾಕಂದ್ರೆ ಹೇಳೋ ವಿಧಾನಗಳು ಬದಲೇ ಇರುತ್ತೆ ಹೊರತು ಬೇರೆ ಏನಿಲ್ಲ. ಎಲ್ಲರೂ ನಾವು ಅದಕ್ಕೆ ಹೇಳ, ಈಗ ನೀವು ಹೀಲಿಂಗ್ ಕೃಷಿ ಮಾಡ್ತಾ ಇದ್ದೀರಿ ಹೊಲದಲ್ಲಿ, ಯಾವ ಪದ್ಧತಿ ಅಳವಡಿಸ್ಕೊಂಡಿದೆ? ಶಿವಯೋಗ ಕೃಷಿ ಅಂತ ಹೇಳಿ. ಶಿವಯೋಗ, ಶಿವ ಅಂದ್ರೆ ಏನು, ಅನಂತ. ಯೋಗ ಅಂದ್ರೆ ಅದಕ್ಕೆ ನಾವು ಹೊಂದ್ಕೊಳ್ಳುವಂತಹದ್ದು. ಅನಂತನ ಜೊತೆಗೆ ನಾವು ಹೊಂದ್ಕೊಳ್ಳೋ ಅಂಥದ್ದು. ಯಾಕಂದ್ರೆ ನಮಗೆಲ್ಲ ಲೈಟ್ ಎನರ್ಜಿ ಬರ್ತಾ ಇರೋದು ಸೂರ್ಯನಿಂದಾನೆ. ಸೂರ್ಯನೇ ಮೂರು ದಿವಸ ನಮಗೆ ಸೂರ್ಯನ ಬೆಳಕೇ ಇಲ್ಲ ಅಂದರೆ ನಾವೆಲ್ಲರೂ ನಮ್ಮ ಒಂದು ಆಕ್ಟಿವಿಟೀಸ್ ಎಲ್ಲ ರೆಡ್ಯೂಸ್ ಆಗಿಬಿಡ್ತದೆ. ಯಾಕಂದರೆ ಸೂರ್ಯನೇ ನಮ್ಗೆ ಎಲ್ಲರಿಗೂ ಎನರ್ಜಿ ಕೊಡ್ತಾ ಇರೋದು. ಆ ಎನರ್ಜಿನ ನಾವು ಪಡ್ಕೊಳ್ಳೋ ಅಂಥದ್ದೇ ಇದು ವಿಧಾನ. ನಮ್ಮ ದೇಶದಲ್ಲಿ ಇದು ಸಾಕಷ್ಟು ಸಿಕ್ತು. ಈಗ ವಿದೇಶಿಯರೆಲ್ಲ ಭಾರತಕ್ಕೆ ಓಡೋಡ್ ಬರ್ತಾರೆ, ಯಾಕಂದ್ರೆ ಎಷ್ಟು ಚೆನ್ನಾಗಿ ಬಿಸಿಲು ಎಲ್ಲ ಸಿಗ್ತದೆ. ಅಷ್ಟೊಂದು ಎನರ್ಜಿ ನಮ್ಮ ದೇಶದಲ್ಲಿ ಇದೆ, ಯಾಕಂದ್ರೆ ನಮ್ಮ ದೇಶದ ಸಂಸ್ಕೃತಿ ನೆಲೆಗಟ್ಟು ಬಹಳ ಗಟ್ಟಿ ತಳ ಅದು ಇರುವಂತದ್ದು. ಹೌದು ಮೇಡಮ್, ಯಾಕಂದ್ರೆ ನಮ್ಮ ಒಂದು ಶಿವಯೋಗ ಸನಾತನ ಅಂತ ಏನ್ ಹೇಳ್ತೀವಿ, ಸಪ್ತರ್ಷಿ ಸನಾತನದವ್ರಿಗೆ ಮಾತ್ರ ಗೊತ್ತಿರೋದು, ಅದು ನಮ್ಮಲ್ಲಿ ಇರುವಂತ ಪದ್ಧತಿ. ನಮ್ಮ ದೇಹದೊಳಗೆ ಎಲ್ಲ ಇದೆ ಆ ಒಂದು ಶಕ್ತಿನ. ಅದಕ್ಕಾಗಿ ನಾವು ಈ ಒಂದು ಮೆಡಿಟೇಷನ್ ಮಾಡಿ, ನಾವು ಇದನ್ನ ಬೆಂಗಳೂರಲ್ಲಿ ಕಲ್ತಿದ್ದೆ ಮೇಡಮ್. ಅದು ಲೈವ್ ಕಾರ್ಯಕ್ರಮ ಇತ್ತು ಬಾಬಾಜಿ ಅವ್ರದ್ದು. ಅದು ಶಿವಾನಂದಜಿ ಬಾಬಾ ಅವರು ಅವ್ರು ತಮ್ಮ ಡೆಲ್ಲಿ ಆಶ್ರಮದಿಂದ ಈ ಒಂದು ಅದ್ವೈತ ಶ್ರೀವಿದ್ಯಾ ಸಾಧನ ಅನ್ನುವಂಥ ಒಂದು ಪದ್ಧತಿನ ನಮಗೆ ಹೇಳ್ಕೊಟ್ಟಿದ್ದು. ನಾವು ಅದಕ್ಕೆ ಹೋದಾಗ ಈ ಒಂದು ಗೊತ್ತಾಗಿದ್ದು ನಮಗೆ, ಶಿವಯೋಗನ ನಾವು ಕೃಷಿ ಜೊತೆಗೂ ಅಳವಡಿಸ್ಬೋದು, ಕೃಷಿಯಲ್ಲಿ ಇದರ ಒಂದು ಅಧ್ಯಾತ್ಮನ ಜೊತೆ ಈ ಒಂದು ಕೃಷಿನ ನಾವು ಒಳ್ಳೆ ರೀತಿಯಲ್ಲಿ ಉಪಯೋಗ ಮಾಡ್ಕೋಬಹುದು ಅನ್ನೋಂತ ಒಂದು ಸಂದರ್ಭನ ನಮಗೆ ತಿಳಿಪಡಿಸಿದ್ರು. ಈಗ ನೀವು ಹೊಲದಲ್ಲಿ ಮಾಡಿದ್ ನೋಡಿ, ನಿಮ್ಮ ಪಕ್ಕದ ಹೊಲದವರು ಆ ತರ ಪ್ರಯತ್ನ ಮಾಡಿದ್ದಾರೆ. ಹೌದು ಹೌದು, ಈಗ ನಾವು ಅದಕ್ಕಾಗಿ ಅಲ್ಲಿರುವಂತ ನಮ್ಮ ಒಂದು MBN ಹೇಳಿ ಗ್ರಾಮ ಸುತ್ತಮುತ್ತ ಇರುವಂತ ಎಲ್ಲಾ ರೈತರನ್ನ ಕರೆಸಿದ್ದು ಆ ಒಂದು ಕಾರ್ಯಕ್ರಮಕ್ಕೆ. ಅದಕ್ಕಾಗಿ ಅವರು ಸಹ ಈ ಒಂದು ಪದ್ಧತಿನ ಅವರು ಬೆಳೀತಾ ಇದ್ದಾರೆ, ಅವರಿಗೂ ಒಂದು ಒಳ್ಳೆ ರಿಸಲ್ಟ್ ಬಂದಿದೆ. ಒಳ್ಳೆ ರಿಸಲ್ಟ್ ಎಲ್ಲೆಲ್ಲಿ ಪ್ರಯೋಗಗಳಾಗಿದೆ ಈಗ ನಾವು ಈ ಒಂದು ಕೃಷಿ ಶಿವಯೋಗ ಒಂದು ಶಿಬಿರಗಳನ್ನ ಮೊದಲೇದಾಗಿ ನಾವು ಚಿಕ್ಕಜೋಗಳಿ ಗ್ರಾಮದಲ್ಲಿ ಮಾಡಿದ್ದು, ಎರಡನೇದಾಗಿ ಮಲ್ಪನಗುಡಿ ಗ್ರಾಮದಲ್ಲಿ, ಹೊಸಪೇಟೆ ತಾಲೂಕಲ್ಲಿರುವಂತ ಮಲ್ಪನಗುಡಿ ಗ್ರಾಮದಲ್ಲಿ ಆ ಒಂದು ಪ್ರಯೋಗ ಮಾಡಿದ್ದು, ಮೂರನೇದಾಗಿ ನಾವು ಕೊಪ್ಪಳ ಜಿಲ್ಲೆ ಆನೆಗುಂದಿ ಗ್ರಾಮದಲ್ಲಿ ಮಾಡಿದ್ದು, ತದನಂತರ ನಾವು ಕಾರಟಗಿ ತಾಲೂಕಲ್ಲಿರುವಂಥ ಎರಡೋಣ ಅಂತ ಒಂದು ಗ್ರಾಮದಲ್ಲಿ ಈ ಒಂದು ಶಿವಯೋಗ ಶಿಬಿರನ ಮಾಡಿಕೊಟ್ಟಿದ್ವಿ. ಇದು ಒಂದು ಸದುಪಯೋಗ ಇರುವಂಥ ರೈತರಿಗೆ ಒಂದು ಒಳ್ಳೆ ಕಾರ್ಯಕ್ರಮ. ದಯಮಾಡಿ ನಮ್ಮಲ್ಲಿರುವಂಥ ಗಂಗಾವತಿಯಲ್ಲಿ ಒಂದು ಶಿಬಿರನ ಆಯೋಜನೆ ಮಾಡಿದ್ವಿ, ಕೃಷಿ ಸಂಶೋಧನಾ ಕೇಂದ್ರ ಗಂಜಲ್ಲಿರುವಂಥ ಒಂದು ಸ್ಥಳದಲ್ಲಿ ರೈತರಿಗೆ ನಾವು ಇದು ಉಚಿತವಾಗಿ ಎಲ್ಲರಿಗೂ ಅವರಿಗೆ ವ್ಯವಸ್ಥೆನ ಮಾಡಿಕೊಟ್ಟಿದ್ದೀವಿ. ನಾಲ್ಕನೇದಾಗಿ ನಾವು ದಾವಣಗೆರೆ ಜಿಲ್ಲೆ ಆನಗೋಡು ಗ್ರಾಮದಲ್ಲಿ ಈ ಒಂದು ವ್ಯವಸ್ಥೆನ ಮಾಡಿಕೊಟ್ಟಿದ್ದೀವಿ. ಅದೇ ರೀತಿಯಾಗಿ ಭರಮಸಾಗರ, ಅದು ಸಹ ದಾವಣಗೆರೆ ತಾಲೂಕಲ್ಲೇ ಬರುತ್ತೆ, ದಾವಣಗೆರೆ ಜಿಲ್ಲೆಗೆ ಬರುವಂಥದ್ದು. ಇಷ್ಟು ಶಿಬಿರಗಳನ್ನು ನಾವು ಇದು ಮುಂದಿನ ದಿನಗಳಲ್ಲಿ ಯಾರೇ ರೈತರು ನಮ್ಮನ್ನು ಸಂಪರ್ಕ ಮಾಡಿದರೆ ಅವರ ಒಂದು ಗ್ರಾಮಕ್ಕೆ ನಾವು ದತ್ತು ಗ್ರಾಮ ಆಗಿ ತಗೋಬೇಕಂಥೇಳಿ ನಾವು ಈ ಒಂದು ಹೊಸ ಒಂದು ಇದನ್ನು ಪ್ರಯೋಗನ ಮಾಡಿ ತೋರಿಸ್ಬೇಕು ರೈತರಿಗೆ. ಇದ್ರ ಒಂದು ಲಾಭಗಳನ್ನು ಅವರಿಗೆ ಮನವರಿಕೆ ಮಾಡಬೇಕಂತ ಹೇಳ್ಬಿಟ್ಟು ಅವರಲ್ಲಿ ನಮಗೆ ಒಂದು ಎಕರೆನೋ ಅಥವಾ ಅರ್ಧ ಎಕರೆನೋ ನಮಗೆ ಹೊಲ ಕೊಟ್ಟರೆ ಅವರೇ ಕಲ್ಟಿವೇಷನ್ ಮಾಡಲಿ, ನಾವೇನೂ ಮಾಡಲ್ಲ. ನಾವೇನು ಮಾಡ್ತೀವಿ, ಪ್ರತಿ ವಾರ ಹೋಗ್ಬಿಟ್ಟು ಅವರ ಹೊಲದಲ್ಲಿ ಈ ಒಂದು ಹೀಲಿಂಗನ್ನು ಮಾಡುವಂಥದ್ದು. ನಮ್ಮಲ್ಲಿರುವಂಥ ಎಲ್ಲ ಸಾಧಕರು ಈ ಒಂದು ಭಾಗದಲ್ಲಿರುವಂಥ ಸಾಧಕರ ಜೊತೆಗೆ ನಾವು ಅವರ ಕಾಂಟ್ಯಾಕ್ಟಲ್ಲಿ ಇರ್ತೀವಿ. ಆ ಒಂದು ಬೆಳೆಯಲ್ಲಿ ಬರುವಂಥ ವ್ಯತ್ಯಾಸಗಳನ್ನು ನಾವು ವೈಜ್ಞಾನಿಕವಾಗಿ ತೋರ್ಪಡಿಸ್ಬೇಕನ್ನೋದೇ ನಮ್ಮೆಲ್ಲರ ಒಂದು ಆಸಕ್ತಿ. ಯಾಕಂದರೆ ಇದರಲ್ಲಿ ನಾವು ಯಾಕೆ ಇದಕ್ಕೆ ಎಷ್ಟು ಒತ್ತು ಕೊಡ್ತಾ ಇದ್ದೀವಿ ಅಂದರೆ ಮೇಡಮ್, ನಾವು ಊಟ ಮಾಡ್ತಿರೋದು ಮೂರು ಹೊತ್ತುವೇ ರೈತರಿಂದ, ಅವರೇ ನಮ್ಗೆ ಊಟ ಹಾಕ್ತಿರೋದು. ಅವ್ರು ಏನೇ ಬೆಳೆದ್ರೂ ಯಾವ ಪದ್ಧತಿಯಿಂದ ಬೆಳೆದ್ರೂ ನಮಗೆ ಬರೋದು ಊಟ ರೈತರಿಂದ ಮಾತ್ರ, ಅದು ಬಿಟ್ಟು ನಮಗೆ ಬೇರೆ ಯಾವುದೇ ಸೋರ್ಸ್ ಇಲ್ಲ. ಹೌದ್ರಾ? ಅವರು ಒಳ್ಳೆ ಗುಣಮಟ್ಟದಿಂದ ಬೆಳ್ಕೊಟ್ರು ನಮಗೆ ಒಳ್ಳೆಯ ಒಂದು ಶಕ್ತಿ ಸಿಗುತ್ತೆ. ಅವರು ಬೇರೆ ಪದ್ಧತಿಯಿಂದ ಬೆಳ್ಕೊಟ್ರು ಸಹ ನಮಗೆ ಅದೇ ನಮ್ಮ ಊಟದ ತಟ್ಟೆ ಕೊಡ್ತಾ ಇದೆ. ಅದು ವಿಷಯುಕ್ತ ಆದರೂ ನಾವು ಊಟ ಮಾಡಲೇಬೇಕು. ಅದು ಅಮೃತಸ್ಯ ಭೋಜನ ಅಂತ ಹೇಳ್ತೇವೆ ನಾವು ಶಿವಯೋಗದಲ್ಲಿ. ಅಮೃತಸ್ಯ ಭೋಜನವಾಗಿದ್ದರೂ ಸಹ ನಾವು ಸ್ವೀಕಾರ ಮಾಡಬೇಕಾಗಿದೆ. ಅದಕ್ಕಾಗಿ ನಾವು ಕರ್ನಾಟಕದಲ್ಲಿರುವಂಥ ಎಲ್ಲ ರೈತರಿಗೆ ಇದನ್ನು ಮುಟ್ಟಿಸೋಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀವಿ. ಅದೇ ರೀತಿ ಬೇರೆ ಬೇರೆ ರಾಜ್ಯಗಳಲ್ಲಿರುವಂಥ ಒಂದು ಸಂಸ್ಥೆಗಳೇನಿದೆ ಅದನ್ನು ಅವರ ಮನೆ ಬಾಗಿಲಿಗೆ ಮುಟ್ಟಬೇಕು ಅನ್ನೋದೇ ನಮ್ಮೆಲ್ಲರೂ ಆಶಯವಾಗಿದೆ ಮ್ಯಾಮ್. ನಾಗರಾಜ್ ಅವರೇ, ಇದುವರೆಗೆ ನಮ್ಮ ರೈತರಿಗೆ ಈ ಹೀಲಿಂಗ್ ಕೃಷಿ ಬಗ್ಗೆ ಮಾಹಿತಿಯನ್ನು ಮಾಡಿಕೊಟ್ರಿ. ಆತ್ಮೀಯ ರೈತ ಬಾಂಧವರೇ, ಕೃಷಿ ಬಗ್ಗೆ ಮಾಹಿತಿ ಮಾಡಿಕೊಂಡ್ರಿ. ಈ ಥರದ ವಿವಿಧ ವಿಧಾನಗಳನ್ನು ಅಳವಡಿಸೋದ್ರಿಂದ ಸಹಜ ಕೃಷಿಯನ್ನು ಹೇಗೆ ಮಾಡಬಹುದು ಅನ್ನೋದನ್ನು ತಿಳಿದುಕೊಳ್ಳುವಂಥ ಪ್ರಯತ್ನ ತಾವು ಮಾಡಬೇಕು. ಈಗಾಗಲೇ ಸೋಷಿಯಲ್ ಮೀಡಿಯಾ ಸಾಕಷ್ಟು ಮಾಹಿತಿಯನ್ನು ನಮಗೆಲ್ಲ ಒದಗಿಸ್ತಾ ಇದೆ. ತಾವೆಲ್ಲ ಅಲ್ಲಿಗೆ ಹೋಗಿ ಸಹಜ ಕೃಷಿ ಅಂದ್ರೇನು, ಹೀಲಿಂಗ್ ಕೃಷಿ ಅಂದ್ರೇನು, ಹೋಮ ಫಾರ್ಮಿಂಗ್ ಅಂದ್ರೇನು, ಈ ಥರದ ಮಾಹಿತಿಗಳನ್ನು ಮಾಡಿಕೊಂಡು ತಮ್ಮ ಒಂದು ಕೃಷಿಯಲ್ಲಿ ಉತ್ತಮ ಬೆಳೆಯನ್ನು ಬೆಳೆಯುವಂಥ ಪ್ರಯತ್ನ ಮಾಡ್ರಿ ಅಂತ ಆಶಿಸ್ತಾ